ಜಿಗಟ್ ಮಣ್ಣು ಅಥವಾ ತುಂಬ ನೀರಿನ ಅಂಶ ಅಥವಾ ಹಿಡ್ಕೊಳ್ಳುವಂಥ ಮಣ್ಣಿನಲ್ಲಿ ನಾವು ಏನಾದರೂ ಬೆಳೆದ್ರೆ ಬೆಳೆನೇ ಸರಿಯಾಗಿ ಬರಲ್ಲ. ಕಾಮನ್ ಆಗಿ ಮರಳು ಮಿಶ್ರಿತರಂತ ಗೋಡು ಮಣ್ಣು ಈ ಬೆಳೆಗೆ ತುಂಬ ಸೂಕ್ತ ಅಂತ ಹೇಳ್ತೀವಿ. ಮೇಡಮ್, ಈಗ ನಾವು ಯಾವುದೇ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಾದ್ರು ಒಂದು ಲಾಭ ದೃಷ್ಟಿಯಿಂದನೇ ಬೆಳೀತಾ ಇರ್ತೀವಿ. ಈ ನಾವು ಹೆಚ್ಚು ಇಳುವರಿ ಪಡೆದು ಒಂದು ಲಾಭದಾಯಕ ಬೆಳೆ ಬೆಳಿಬೇಕಂದ್ರೆ ಒಂದು ಒಳ್ಳೊಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವ ಒಂದು ತಳಿನ ಆಯ್ಕೆ ಮಾಡ್ಕೊಂಡ್ರೆ ಇದು ಹೆಚ್ಚು ಇಳುವರಿ ಬರುತ್ತೆ ಮತ್ತೆ ಲಾಭದಾಯಕ ಅಂತ ಹೇಳ್ತಾರೆ? ನಮ್ಮ ರೈತರಿಗೆ ಒಂದು ಒಳ್ಳೆ ಬೆಳೆ ಬೆಳೆಯೋದು, ಒಂದು ಒಳ್ಳೆ ಆರ್ಥಿಕ ಪರಿಸ್ಥಿತಿ ಉಂಟಾಗಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ರೈತರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ತಳಿ ಆಯ್ಕೆ. ಈಗ ಯಾವುದೋ ಒಂದು ಶಾಪಿಗೆ ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ಅವ್ರು ಯಾವುದೋ ಒಂದು ಬೀಜ ಕೊಟ್ಟರು ಅಂತ ಹೇಳಿಬಿಟ್ಟು ನಂಬಿಕೆ ಇಲ್ಲದೆ ಇರುವಂಥ ಬೀಜ ಅಥವಾ ಶಾಪಿಂದ ತಂದು ಬೆಳೆಯೋದ್ರಿಂದ ನಮ್ಮ ರೈತರಿಗೆ ಹಾನಿ, ಅವರಿಗಲ್ಲ. ಸೊ ಹಿಂಗಾದಾಗ ನಾವು ತಳಿ ಬಗ್ಗೆ ಮಾಹಿತಿನೂ ಕೂಡ ತುಂಬ ರೈತರಿಗೆ ನಾವು ಕೊಡ್ತಿರ್ತೀವಿ. ಈ ನಮ್ಮ ನುಗ್ಗೆ ಬೆಳೆಯಲ್ಲಿ ತಳಿಗಳು ಅಂತ ಬಂದಾಗ ಒಂದು ಜಾಫ್ನ ಅಂತಿದೆ, ಚೌಕೇರಿ ಮುರುಂಗ ಅಂತಿದೆ, GKVK1, GKVK2, GKVK3. ಇತ್ತೀಚೆಗೆ ತುಂಬ ಪಾಪ್ಯುಲರ್, ತುಂಬ ಫೇಮಸ್ ಆಗಿರುವಂಥ ವೆರೈಟೀಸ್ ಅಂದರೆ ಒಂದು ಧನ್ರಾಜ್ ಇರ್ಬೋದು, ಭಾಗ್ಯ, PKM1 ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನಾನು ಮುಖ್ಯವಾಗಿ ಯಾವ ತಳಿ ಬಗ್ಗೆ ಹೇಳಬೇಕಂತೀನಂದರೆ ಭಾಗ್ಯ, ಅದಕ್ಕೆ KDM1 ಅಂತ ಅಂತಾರೆ. ಇದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವದ ಬಾಗಲಕೋಟಿಂದ ರಿಲೀಸ್ ಆಗಿರುವಂಥ ವೆರೈಟಿ. ಈ ಎಲ್ಲ ಭಾಗದಲ್ಲಿನೂ ಭಾಗ್ಯ ತುಂಬ ಚೆನ್ನಾಗಿ ಇಳುವರಿ ಕೊಡ್ತಿದೆ, ರೈತರು ಕೂಡ ಅದನ್ನು ಬೆಳೆದು ತುಂಬ ಇಳುವರಿನ ಪಡೆದಿದ್ದಾರೆ. ಈಗ ಮೇಡಮ್, ಇದು ಮುಖ್ಯ ಬೆಳೆಯಾಗಿನೂ ಬೆಳಿಬಹುದು ಅಂತೀರ ನಮ್ಮ ರೈತರು, ಮತ್ತೆ ಅಂತರ ಬೆಳೆಯಾಗಿನೂ ಬೆಳಿಬಹುದು ಅಂತೀರ. ಈ ಅಂತರ ಗಿಡದಿಂದ ಗಿಡಕ್ಕಾಗಿರ್ಬೋದು, ಸಾಲಿನಿಂದ ಸಾಲಿಗೆ ಆಗಿರ್ಬೋದು, ಯಾವ ಅಂತರ ಕೊಟ್ಟರೆ ನಾವು ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರ? ಈ ನುಗ್ಗೆ ಬೆಳೆ ಅನ್ನೋದು ರೈತರಿಗೆ ಒಂಥರ ಕಾಮಧೇನು ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನು ನಾವು ಮುಖ್ಯ ಬೆಳೆಯಾಗಿ ಬೆಳೆಯೋದ್ರ ಜೊತೆ ಅಂತರ್ ಬೆಳೆಯಾಗಿನೂ ಬೆಳೆಯಬಹುದು. ಒಂದು ಇನ್ನೂ ಒಂದೇನಂತಂದ್ರೆ ನಾವು ವೇಸ್ಟ್ ಲ್ಯಾಂಡ್, ಬದು ಲ್ಯಾಂಡ್ ಅಥವಾ ಬಂಡ್ ಅಂತ ಏನು ಹೇಳ್ತೀವಲ್ಲ, ಮುಖ್ಯವಾದ ಬೆಳೆ ಅಂತ ತಗೊಂಡು ಬಣ್ಣಲ್ಲಿ ಕೂಡ ಬೆಳೆದು ನಮ್ಮ ರೈತರು ಆರ್ಥಿಕ ಪರಿಸ್ಥಿತಿನ ಪಡಿಬೋದು. ಈಗ ಮುಖ್ಯ ಬೆಳೆಯಾಗಿ ನಮ್ಮ ರೈತರಿಂದ ತಗೋತಾರಂತಂದ್ರೆ ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಸಾಲಿಂದ ಸಾಲಿಂದ ಅಂತರ 3-4 meters ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಗಿಡದಿಂದ ಗಿಡದ ಅಂತರ ಅಂತಂದಾಗ 3-3.5 meters ಸಾಕು. ನುಗ್ಗೆಯಲ್ಲಿ ಮತ್ತೆ ಎರಡು ತರ ಬರುತ್ತೆ, ಒಂದು ಗಿಡ್ಡ ತಳಿ, ಇನ್ನೊಂದು ದೊಡ್ಡ ತಳಿ, ಉದ್ದವಾದ ಕಾಯಿ ಕೊಡುವಂತ ತಳಿ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ನಾವು ಅಂತರ ಎರಡು ತರ ಕೊಡಬೇಕಾಗತ್ತೆ. ಯಾರೋ ರೈತರು ಈಗ ಗಿಡ್ಡ ತಳಿಗೆ ಹೋಗ್ತೀವಿ ಅಂತಂದ್ರೆ ಈಗ ಗಿಡ್ ತಳಿ ಅಂತ ಯಾವ ಬರ್ತಾವ ಅಂದ್ರೆ GKVK2, GKVK3, PKM1 ಮತ್ತೆ ಭಾಗ್ಯ ಮತ್ತೆ ಧನ್ರಾಜ್. ಈ ತಳಿಗೆ ಏನ್ ಮಾಡ್ತೀವಿ, ನಾವು ಸ್ವಲ್ಪ ಅಂತರ ಸ್ಪೇಸಿಂಗ್ ನ ಕೊಡ್ತೀವಿ. ಅದೇ ದೊಡ್ಡ ಗಾತ್ರದ ಬೆಳೆಗಳಿದ್ದಾಗ ಏನ್ ಮಾಡ್ತೀವಿ, 5-5 meters ಕೊಡ್ತೀವಿ. ಈಗ ಅಂತರ ಹೇಳಿದ್ರಿ, ಇವನ್ನ ಬೆಳೆಸಬೇಕಾಗತ್ತೆ ನಾವು ಲಾಭ ಪಡ್ಕೋಬೇಕಂದ್ರೆ ಯಾವ ತರ ಒಂದು ಬೇಸಾಯ ಸಾಮಗ್ರಿಗಳು ಯಾವ ತರ ಇರಬೇಕು, ಯಾವ ರೀತಿ ಬೆಳೆಸಿದ್ರೆ ಇದನ್ನೊಂದು ಲಾಭದಾಯಕ ಬೆಳ್ಕೋಬಹುದು ಅಂತ ಹೇಳ್ತೀರಾ? ಬೇಸಾಯ ಸಾಮಗ್ರಿಗಳು ಅಂತ ಬಂದಾಗ ಒಂದು ಬೀಜ, ಮೊದಲೇ ನಾವು ರೈತರಿಗೆ ಮುಖ್ಯವಾಗಿ ಹೇಳೋದೇನೆಂದ್ರೆ ಉತ್ಕೃಷ್ಟವಾದ ಗುಣಮಟ್ಟ ಇರುವಂತ ಬೀಜನ ಖರೀದಿ ಮಾಡಿ ಅಂತ ಹೇಳ್ತೀವಿ. ಆ ಬೀಜ ಅವರಿಗೆ ಕಾಲೇಜಿಂದಾದ್ರೂ ಸಿಗ್ಬೋದು, ವಿಶ್ವವಿದ್ಯಾಲಯದಿಂದಾದ್ರೂ ಸಿಗ್ಬೋದು. ಈಗ ಗಿಡ್ಡ ಜಾತಿ ಬೆಳೀತಾರೆ ನಮ್ಮ ರೈತರು ಅಂತಂದ್ರೆ ಅದಕ್ಕೆ ಒಂದು 250 grams ಬೀಜ ಪ್ರತಿ ಹೆಕ್ಟರ್ಗೆ ಸಾಕು. ಅದೇ ಎತ್ತರ ಜಾತಿ ಇರುವಂತ ಗಿಡಗಳಾದ್ರೆ ಒಂದು 100 grams ಸಾಕು. ಇನ್ನದಕ್ಕೆ ನ್ಯೂಟ್ರಿಷನ್ ಅಂತ ಬಂದಾಗ ವೆಲ್ ರಾಟನ್ FYM ಅಂದ್ರೆ ಚೆನ್ನಾಗಿ ಕೊಳತಿರುವಂತ ಕೊಟ್ಟಿಗೆ ಗೊಬ್ಬರ 20-25 tons ಸಾಕು. ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ಸಾರಜನಕ 50 kilograms, ರಂಜಕ 125 kilograms, ಹಂಗೆ ಪೊಟ್ಯಾಶ್ 35 kilograms. ಒಂದು ಒಳ್ಳೆಯ ಬೇಸಾಯನ ತಗೋಬಹುದು ಅಂತ ಹೇಳ್ಬೋದು. ಈಗ ನೀವು ಹೇಳ್ದಂಗೆ ಕೆಲವು ರೈತರು ನೇರವಾಗಿ ಬೀಜನೆ ಬಿತ್ತಿ ಅಥವಾ ಕೈಯಿಂದ ಊರಿ ಸಸಿಗಳನ್ನ ಬೆಳೆಸ್ತಾರೆ, ಇನ್ನು ಕೆಲವು ರೈತರು ಈ ನರ್ಸರಿಯಿಂದ ಇರ್ಬೋದು ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಅಥವಾ KVK ಕೃಷಿ ವಿಜ್ಞಾನ ಕೇಂದ್ರ ಈ ಥರ ಬೇರೆ ಬೇರೆ ಕಡೆ ಸಿಕ್ಕಾಗ ತಳಿಯ ಸಸಿಗಳನ್ನೇ ತಾಮಂದು ನಾಟಿ ಮಾಡ್ತಾರೆ, ಯಾವುದು ಒಳ್ಳೆಯ ಕ್ರಮ ಅಂತೀರ? ಮೊದಲಿಗೆಲ್ಲ ನಮ್ಮ ರೈತರು ಅದನ್ನ ಡೈರೆಕ್ಟ್ ಸೀಡಿಂಗ್ ಅಂತ ಭೂಮಿಯಲ್ಲೇ ಬಿತ್ತನೆ ಮಾಡ್ತಿದ್ರು. ಇವಾಗ ಆಧುನಿಕ ತಂತ್ರಜ್ಞಾನ ಅಥವಾ ತಾಂತ್ರಿಕತೆಯನ್ನ ನೋಡ್ತೀವಿ. ಹೇಗಪ್ಪ ಅಂತಂದ್ರೆ ಸಸಿ ಬೆಳೆಸೋದು, ಅದಕ್ಕೆ ಮಾಡರ್ನ್ ನರ್ಸರಿ ಟೆಕ್ನಿಕ್ ಅಂತೀವಿ. ಬೀಜಗಳನ್ನ ಒಂದು 15 centimeters 4 centimeters ಇರುವಂತ ಪಾಲಿಥೀನ್ ಚೀಲ ತಗೊಂಡು ಅದರಲ್ಲಿ ಮರಳು ಮಣ್ಣನ್ನ ತುಂಬಿ ಚೆನ್ನಾಗಿರೋ ಗೊಬ್ಬರ ಅಂತ ಮಿಕ್ಸ್ ಮಾಡಿ ಒಂದು ಚೀಲಕ್ಕೆ ಅಂದ್ರೆ ಒಂದು ಪಾಲಿಥೀನ್ ಬ್ಯಾಗ್ಗೆ 1-2 beans ಹಾಕೋದು. 2 beans ಹಾಕಿ ಚೆನ್ನಾಗಿ ನೀರು ಹಾಕಿ ಅದ್ರ ಮೇಲೆ ಒಂದು ಪಾಲಿಥೀನ್ ಕವರ್ ಮಲ್ಚ್ ಅಂತ ಹಾಕಿದ್ರೆ ನಮಗೆ ಹೆಚ್ಚುವರಿ 7-10 days ಮೊಳಕೆ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಜರ್ಮಿನೇಷನ್ ಬಂದ್ಬಿಡುತ್ತೆ. ಅದಾದ ನಂತರ ಅದನ್ನು ನಾವು 3-4 months ನಮಗೆ ಒಂದು 20-30 centimeters ಇರುವಂಥ ನರ್ಸರಿ ತಯಾರಾಗತ್ತೆ. ಈಗ ಡೈರೆಕ್ಟ್ ಬಿತ್ತನೆ ಮಾಡೋದಕ್ಕಿಂತ ನರ್ಸರಿ ಅಥವಾ ಸಸಿ ಮಡಿ ಮಾಡ್ಕೊಂಡು ಏನು ಮಾಡ್ತೀವಲ್ಲ ಅದರಲ್ಲಿ ಇಳುವರಿ ಚೆನ್ನಾಗಿ ಪಡಿಬೋದು ಅಂತ ಹೇಳ್ತೀವಿ.

ಗಂಧಕವನ್ನು ಒಂದು ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರೆ ಬೂದರೋಗ ಅಥವಾ ಎಲೆ ಚುಕ್ಕೆ ರೋಗಕ್ಕೆ ಹಾಗೆ 2 ಗ್ರಾಂ ಮ್ಯಾಂಗೋಸಬ್ನ ಬೆರೆಸಿ ದ್ರಾವಣದಿಂದ ಅದಕ್ಕೆ ಸ್ಪ್ರೇ ಮಾಡಿದಾಗ ನಮ್ಮ ರೈತರು ಯಥೇಚ್ಛವಾಗಿ ಬೂದರೋಗ ಮತ್ತು ಎಲೆ ಚುಕ್ಕೆ ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಮೇಡಮ್, ನೀವು ಹೇಳ್ದಂಗೆ ಇಷ್ಟೆಲ್ಲ ಒಂದು ಬೇಸಾಯ ಕ್ರಮಗಳನ್ನ ಮತ್ತು ಪೋಷಕಾಂಶಗಳನ್ನ ಮೇಲ್ಗೊಬ್ಬರಗಳನ್ನ ಎಲ್ಲ ಕೊಟ್ಟಾಗ ನಮ್ಮ ರೈತರು ಈಗ ನಾಟಿ ಮಾಡಿದ ನಂತರ ಎಷ್ಟು ದಿನದಲ್ಲಿ ಇದರಿಂದ ಇಳುವರಿ ಪಡ್ಕೊಂಡು ತಗೋಬೋದು, ಯಾವ ಮಟ್ಟಕ್ಕೆ ಇಳುವರಿ ಪಡಿಬೋದು ಇದನ್ನ, ಮತ್ತೆ ಈ ಮಾರ್ಕೆಟು ಎಲ್ಲಿ ಮಾರಾಟ ಮಾಡಿದ ನಮ್ಮ ರೈತರಿಗೆ ಲಾಭದಾಯಕ ಅಂತೀರಾ? ನುಗ್ಗೆ ಬೆಳೆಯಲ್ಲಿ ನಾನು ಮೊದಲಿಗೆ ಹೇಳಿರೋ ಹಾಗೆ ಇದರಲ್ಲಿ ಗಿಡ್ಡ ತಳಿ ಅಂತ ಒಂದು ಬರುತ್ತೆ, ಹಾಗೆ ಒಂದು ಎತ್ತರ ಜಾತಿ ದೊಡ್ಡ ತಳಿ ಅಂತ ಬರುತ್ತೆ. ಸಾಮಾನ್ಯವಾಗಿ ಗಿಡ್ಡ ತಳಿ ಅಂತಂದಾಗ ನಾಟಿ ಮಾಡಿದ 8 ತಿಂಗಳಿಗೆ ನಾವು ಕಟಾವನ್ನ ಬಯಸ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಕೂಡ ಗಿಡ್ಡ ತಳಿ ಅಂತ ಬಂದಾಗ ಒಂದು ಗಿಡದಲ್ಲಿ ನಮಗೆ 200 ರಿಂದ 250 ಕಾಯಿಗಳನ್ನು ಪಡಿಬೋದು. ಅದೇ ಇವಾಗ ದೊಡ್ಡ ಜಾತಿ ಗಿಡ ಅಥವಾ ದೊಡ್ಡ ತಳಿ ಅಂತ ನೋಡಿದಾಗ ಅದರಲ್ಲಿ ಕೂಡ ನಾವು 9 ರಿಂದ 10 ತಿಂಗಳ ಆದಮೇಲೆ ನಾವು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಕೂಡ 100 ರಿಂದ 150 ಇಲ್ಲ 180 ಕಾಯಿಗಳನ್ನು ಬಿಡುತ್ತೆ. ಈಗ ನಮ್ಮ ರೈತರಿಗೆ ಹೆಚ್ಚಿನ ಇಳುವರಿ ಪಡಿಬೇಕು ಅಂತಂದಾಗ ಅವರು ಒಂದು ಉತ್ತಮವಾದ ತಳಿ ಅಂತ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಭಾಗ್ಯ KDM ಹೆಂಗಿದೆ ಅಂತಂದರೆ ನಾಟಿ ಮಾಡಿದಾದ್ಮೇಲೆ 1 ವರ್ಷಕ್ಕೆ ನಾವು ನಮ್ಮ ರೈತರು 350 ರಿಂದ 400 ಕಾಯಿಗಳನ್ನು ಪಡಿಬೋದು. ಅದೇ 2ನೇ ವರ್ಷಕ್ಕೆ 800 ರಿಂದ 1,000 ಕಾಯಿಗಳನ್ನು ಪಡಿಬೋದು. ಅದಕ್ಕೆ ಉತ್ತಮ ಇಳುವರಿ ಬೇಕು ಅಂತಂದ್ರೆ ಉತ್ತಮ ಗುಣಮಟ್ಟದ ತಳಿಗಳನ್ನು ಆಯ್ಕೆ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಮೇಡಮ್, ಇದುವರೆಗೂ ಈ ನುಗ್ಗೆ ಬೆಳೆಯ ಬೇಸಾಯ ಕ್ರಮಗಳು ಅದನ್ನ ಯಾವ ರೀತಿ ಬೆಳೆಯೋದ್ರಿಂದ ಯಾವ ರೀತಿ ಹೆಚ್ಚು ಲಾಭ ಪಡ್ಕೋಬಹುದು ಮತ್ತೆ ಯಶಸ್ವಿಯಾಗಿ ಹೆಚ್ಚು ಇಳುವರಿ ಪಡ್ಕೋಬಹುದು ಅಂತೆಲ್ಲ ಹೇಳಿದ್ರಿ. ಈಗ ನಮ್ಮ ನುಗ್ಗೆಕಾಯಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತೀವ, ಇತ್ತೀಚೆಗೆ ಇದು ನುಗ್ಗೆ ಎಲೆ ಸಾಕಷ್ಟು ಜನ ರೈತರು ಅದನ್ನೇ ಒಂದು ನುಗ್ಗೆ ಎಲೆನ ಕಿತ್ತು ಅದನ್ನು KG ತೂಕ ಕೊಟ್ಟು ಅದರಿಂದನೂ ಲಾಭ ಪಡ್ಕೊಳ್ತಾ ಇದ್ದಾರೆ. ನುಗ್ಗೆ ಎಲೆ ಇಂದ ಯಾವ್ಯಾವ ತರ ಪೋಷಕಾಂಶಗಳಿದ್ದಾವೆ, ನಮಗೆ ಮುಖ್ಯವಾಗಿ ಅದನ್ನ ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮುಖ್ಯವಾಗಿರ್ತಕ್ಕಂತ ಪೋಷಕಾಂಶಗಳು ಯಾವ್ಯಾವ ಅಂತ ಹೇಳ್ತೀರಾ? ಮೊದಲಿನಿಂದಲೂ ನಮ್ ಜನ ನುಗ್ಗೆಕಾಯಿ ಅಂತಂದಾಗ ಅಥವಾ ನುಗ್ಗೆ ಮರ ಅಂತಂದಾಗ ಅದರಲ್ಲಿರೋ ನುಗ್ಗೆಕಾಯಿ ಅಷ್ಟೇ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಮಹತ್ವವನ್ನ ಅವರು ಎಲೆಗಳಿಗೆ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಪಾಪ ಅವರಿಗೆ ಅದರಲ್ಲಿರೋ ಇಂಪಾರ್ಟೆನ್ಸ್ ಆಗಲಿ ಅಥವಾ ಏನು ಔಷಧೀಯ ಗುಣಧರ್ಮ ಏನಿದೆ ಅಥವಾ ಪೌಷ್ಟಿಕಾಂಶ ಏನಿದೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಈ ತೋಟಗಾರಿಕೆ ವಿಜ್ಞಾನಗಳ ವಿಶ್ವದ ಬಾಗಲಕೋಟೆಯಿಂದ ರಿಸರ್ಚಸ್ ನಾವು ನೋಡ್ತಿರೋ ಪ್ರಕಾರ ಎಲೆಗಳಿರೋ ಪೋಷಕಾಂಶಗಳು ನಮ್ಮ ನುಗ್ಗೆಕಾಯಲ್ಲಿರೋದಕ್ಕಿಂತ ಎಲೆಯಲ್ಲಿನೇ 2-3 ಪಟ್ಟು ಜಾಸ್ತಿ ಇದೆ. ಇದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಜನಕ್ಕೂ ಗೊತ್ತಿರಲಿಲ್ಲ. ಯಾವಾಗ ಇದು ಗೊತ್ತಾಗಿದ್ದು ಅಲ್ಲಿಂದ ಒಂದು ಇಷ್ಟು ಇಂಪಾರ್ಟೆನ್ಸ್ ಪಡಿತಿದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಹಾಲು ಕುಡಿತೀವಿ, ಈಗ ನಮ್ಮ ನುಗ್ಗೆ ಎಲೆಯಲ್ಲಿ ಇರುವಂತ ಪೌಷ್ಟಿಕಾಂಶ ಹೇಗಿದೆ ಅಂದ್ರೆ ಹಾಲಿಗಿಂತ 7 ಪಟ್ಟು ಕ್ಯಾಲ್ಸಿಯಂ ಇದೆ. ಹಂಗೆ ಪಾಲಕ್ ತಿಂತೀವಿ, ಪಾಲಕಲ್ಲಿ ಏನಿದೆ, ಕಬ್ಬಿಣಾಂಶ ಇದೆ. ನಮ್ಮ ಪಾಲಕ್ಗಿಂತ 25 ಪಟ್ಟು ಕಬ್ಬಿಣಾಂಶ ನುಗ್ಗೆ ಎಲೆಯಲ್ಲಿ ಇದೆ. ಹಂಗೆ ವಿಟಾಮಿನ್ ಎ ಅಂತಂದ್ರೆ ಕ್ಯಾರೋಟಿನ್ ಅಂತ ಅಂತೀವಿ. ಮೊದಲು ನಮಗೆ ಗೊತ್ತಿರೋ ಪ್ರಕಾರ ಈ ಗಜ್ಜರಿ ಅಥವಾ ಕ್ಯಾರೆಟ್, ಮಾವಿನ ಹಣ್ಣು ಮತ್ತು ಪಪ್ಪಾಯ ಅಲ್ಲಿ ನಾವು ಜಾಸ್ತಿ ವಿಟಾಮಿನ್ ಎ ಅಥವಾ ಕ್ಯಾರೋಟಿನ್ ಇದೆ ಅಂತ ಅಂತೀವಿ. ಅದು ಕೂಡ ಇವಾಗ ತಪ್ಪು. ಯಾಕಂದ್ರೆ ನುಗ್ಗೆ ಎಲೆಯಲ್ಲಿ 4 ಪಟ್ಟು ವಿಟಾಮಿನ್ ಎ ಕ್ಯಾರೋಟಿನ್ ಕ್ಯಾರೆಟ್, ಮ್ಯಾಂಗೋ ಮತ್ತೆ ಪಪ್ಪಾಯಕ್ಕಿಂತ ಜಾಸ್ತಿ ಇದೆ ಈ 3 ಅಂಶ. ಇನ್ನು ಮತ್ತೆ ಪ್ರೋಟೀನ್ಸ್ ಅಂತ ಬಂದಾಗ ಹಾಲಲ್ಲಿರೋಕ್ಕಿಂತ 4 ಪಟ್ಟು ಪ್ರೋಟೀನ್ ಇದರಲ್ಲಿದೆ. ವಿಟಾಮಿನ್ ಇ, ನಾವೆಲ್ಲರೂ ನಮ್ಮ ಚಿಕ್ಕ ಮಕ್ಕಳಿಗೆ ಬದಾಮಿನ್ ಕೊಡ್ತೀವಿ ನೆನೆಸ್ಬಿಟ್ಟು ತಿನ್ನಕ್ಕೆ, ರಾತ್ರಿ ನೆನೆ ಇಟ್ಟು ಮುಂಜಾನೆ ಅದನ್ನ ಸಿಪ್ಪೆ ಸುಲಿದು ತಿನ್ನಕ್ಕೆ ಕೊಡ್ತೀವಿ. ಯಾಕಂದ್ರೆ ವಿಟಾಮಿನ್ ಇ ನಮ್ಮ ಬಾಡಿಲಿ ಹೀರ್ಕೋಬೇಕು, ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನುಗ್ಗೆ ಎಲೆಯಲ್ಲಿ ನೋಡಿದಾಗ ಬಾದಾಮ್ಗಿಂತನೂ 2-3 ಪಟ್ಟು ವಿಟಾಮಿನ್ ಇ ಅಂಶ ಜಾಸ್ತಿ ಇದೆ. ಇನ್ನು ಬಾಳೆಹಣ್ಣು, ಬಾಳೆಹಣ್ಣೆಲ್ಲರಿಗೂ ಗೊತ್ತು ಪೊಟ್ಯಾಶಿಯಂ ಜಾಸ್ತಿ ಇದೆ ಅಂತ ಹೇಳಿ. ಆದರೆ ನುಗ್ಗೆ ಎಲೆಯಲ್ಲಿ 4-5 ಪಟ್ಟು ಪೊಟ್ಯಾಶಿಯಂ ಜಾಸ್ತಿ ಇರೋದು ನುಗ್ಗೆ ಎಲೆಯಲ್ಲಿ, ಯಾವಾಗ ಬಾಳೆಹಣ್ಣಿಗೆ ನಾವು ಕಂಪೇರ್ ಮಾಡಿದಾಗ. ಈ ಥರ ನಾವು ಎಲ್ಲ ತರಕಾರಿಗಳಿಗೂ ನುಗ್ಗೆ ಎಲೆನ ಹೋಲಿಸಿದಾಗ ನುಗ್ಗೆ ಎಲೆಯ ಪೌಷ್ಟಿಕಾಂಶ ಅಜಗಜಾಂತರ ಅಂತ ಹೇಳಬಹುದು. ಇಷ್ಟೊಂದು ಉಪಯುಕ್ತ ಮಾಹಿತಿ ನಮಗೆ ಗೊತ್ತೇ ಇರಲ್ಲ. ಹಾಲಿರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಅಥವಾ ಕ್ಯಾರೆಟು, ಬಾಳೆಹಣ್ಣು, ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದಕ್ಕಿಂತ 3-4-5 ಪಟ್ಟು ಹೆಚ್ಚು ನಮಗೆ ಪೋಷಕಾಂಶಗಳಿದಾವೆ ಅನ್ನೋದು ಸಾಕಷ್ಟು ವಿಷಯ ನಮಗೆ ಗೊತ್ತೇ ಇರಲ್ಲ. ಇದನ್ನ ಉಪಯೋಗಿಸೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲ ಆಗ್ತಾ ಇದೆ. ನಮ್ಮ ರೈತರು ಈ

ಕೃಷ್ಣನೇ ಗೌಡ.